ಮನಸ್ಸಿನಲ್ಲೇ ಇರಬೇಕಾದ ಸುಖ ದುಃಖಗಳು ಮನಸ್ಸಿನಲ್ಲಿ ಇದ್ದದ್ದರೂ ಏನು ತಪ್ಪು ಇರಲಿ, ಆದ್ರೆ ಆ ಸುಖ ದುಃಖಗಳು ನನ್ನಲ್ಲಿ ಇಲ್ಲ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆವಾಗ ನಾನು ವಿಶಿಷ್ಟವಾದ ಏನೇನು ವೃತ್ತಿಗಳು ಅಂತಿರದೆ, ಇವತ್ತು ವೃತ್ತಿಗಳು ಕೂಡ ನನಗೆ ಸಂಬಂಧವೇ ಇಲ್ಲ. ನಾನು ಅಲಕ್ ನಿರಂಜನ್, ಇವುಗಳನ್ನು ಹೊರತುಪಡಿಸಿ ಇವು ಹಾವುಗಳ ಅಂಟು ಇಲ್ಲದೆ ಇದ್ದಂತಹ ಶುದ್ಧ ಬ್ರಹ್ಮನಿದ್ದೇನೆ. ರಾಗ ದ್ವೇಷ ಭಯ ಸುಖ ದುಃಖ ಇವು ಯಾವ ನನ್ನಲ್ಲಿ ಇಲ್ಲ. ಯಾಕಪ್ಪ ಇಲ್ಲ? ಅಮನಸ್ಕ. ಅಮನಸ್ವಾದ ಮನಸ್ಸು ರಹಿತವಾಗೋಣ. ಮನಸ್ಸನ್ನು ಉಪಾಧಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ವ್ಯಾವಹಾರಿಕವಾಗಿ ಇದ್ದಿರುವ ಘಟನೆಯು ಜರುಗಿಲ್ಲ ಅಂತ ನಾನು ಹೇಳೋದಿಲ್ಲ. ಘಟನೆಗೂ ನನಗೂ ಸಂಬಂಧ ಇದೆ. ಜರುಗಿರುವ ಯಾವುದೋ ಯಾವುದೋ ಓಣಿಯಲ್ಲಿ ಯಾವುದೋ ಊರಲ್ಲಿ ಯಾವುದೋ ದುರ್ಘಟನೆ ಜರುಗಿದ್ದಾರೆ, ಅದರ ಸಂಬಂಧ ನನಗೆ ಮಿಥ್ಯಾರೋಪಿತವಾಗಿ ಆದೀತೆ ವಿನಃ ಅದು ನನಗೆ ಸತ್ಯವಾಗುವುದಿಲ್ಲ. ಏಕೆಂದ್ರೆ ನನಗೂ ಅದಕ್ಕೆ ಯಾವ ಸಂಬಂಧವೇ ಇಲ್ಲ. ಸುಖದುಃಖ ನಾಮರೂಪಾದಿ ವೃತ್ತಿಗಳ ಭೇದಗಳು ಅಂತಃಕರಣದಲ್ಲಿ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಉಂಟಾಗ್ತಾ ಇದ್ದಾಗ ಉಂಟಾಗಿದ್ದಿರಬಹುದು. ಆದರೆ ಅವುಗಳು ಅವುಗಳಿಗೂ ನನಗೂ ಯಾವ ಸಂಬಂಧವಿಲ್ಲ. ಏಕೆಂದರೆ ನಾನು ಅಮನಸ್ತ. ನೆಕ್ಸ್ಟ್ ಅಪ್ರಾಣ. ಅಪ್ರಾಣ ನೀವು ತಕ್ಷಣ ನಿಯಂತ್ರ ಕೊಡ್ತೀರಿ. ಉಚ್ಛ್ವಾಸ ನಿಶ್ವಾಸ ಅಥವಾ ಪ್ರಾಣಪಾನ ವ್ಯಾನ ಉದಾನ ಸಮಾನ ಇತ್ಯಾದಿ ವ್ಯಾಖ್ಯಾನಗಳನ್ನು ಕೊಡ್ತೀರಿ. ಬಹುಶಃ ಹಾಗೆ ಪಡಬಾರದು ಅಂತ ನನಗೆ ಅನಿಸ್ತದೆ. ಅಪ್ರಾಣ ಅಂತಂದ್ರೆ ಪ್ರಾಣದಿಂದ ಜೀವಿಸಿರಬೇಕಾದ ಪ್ರಾಣಿ ನಾನಲ್ಲ. ಪ್ರಾಣದಿಂದ ಪ್ರಾಣಿಸಬೇಕಾದಂತಹ ಪ್ರಾಣಿ ನಾನಲ್ಲ. ನಾನು ಕೇವಲ ಚೈತನ್ಯ ಮಾತ್ರ. ಇದು ಪ್ರಾಣ. ಪ್ರಾಣ ಇಲ್ಲಿ ಚೈತನ್ಯ. ನಮ್ಮ ವೇದಾಂತದ ಅರ್ಥದಲ್ಲಿ ಪ್ರಾಣ ಅಂದ್ರೆ ಚೈತನ್ಯ. ನಾನು ಕೇವಲ ಚೈತನ್ಯ ಮಾತ್ರ. ಪ್ರಾಣದಿಂದ ನಾನು ಚೈತನ್ಯನಾಗಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನನ್ನ ಇರುವಿಕೆಯಲ್ಲಿ ಪ್ರಾಣವು ಚೇತನವನ್ನು ಪಡೆದಿದೆ ಅಂತ ಬೇಕಾದ್ರೆ ನಾನು ಹೇಳಬಹುದು. ನಾನಲ್ಲ, ನಾನು ಕೇವಲ ಅಪ್ರಾಣ. ನನ್ನಲ್ಲಿ ವೃತ್ತಿಗಳಿಲ್ಲ, ಅದನ್ನು ಅಮನಃ. ವೃತ್ತಿಗಳು ಇದ್ದದ್ದಾದರೆ, ಪ್ರಾಣಾಪಾನ ವಿಕಾರಗಳು ಇದ್ದದ್ದಾದರೆ, ಇವೆಲ್ಲವೂ ನನ್ನಲ್ಲಿ ಒಂದಿಲ್ಲ ಒಂದು ರೀತಿಯಿಂದ ಅಶುದ್ಧತೆಯನ್ನು ಉಂಟು ಮಾಡ್ತಾ ಇದ್ವು, ಕಲ್ಮಶವನ್ನು ಉಂಟು ಮಾಡ್ತಾ ಇದ್ವು. ಏನು ಕಲ್ಮಶ ಸ್ವಾಮಿ? ಪ್ರಾಣಾಪಾನ ತಂಪಾಡಿ ಕಾಣಿರ್ತದೆ, ಚೈತನ್ಯ ತಂಪಾಡಿ ಕಾಣಿರ್ತದೆ. ಇದು ಯಾಕೆ ನಿಮಗೆ ಕಲ್ಮಶವನ್ನು ಉಂಟು ಮಾಡಿದ್ದು? ಆ ಪ್ರಾಣದಲ್ಲಿ, ಆ ಮನಸ್ಸಿನಲ್ಲಿ ನಾನು ಎನ್ನುವ ಅಭಿಪ್ರಾಯದಲ್ಲಿ, ಆ ಮೂಲಕವಾಗಿ ಮನಸ್ಸಿನಲ್ಲಿಯ ವೃತ್ತಿಗಳು ನನ್ನ ವೃತ್ತಿಗಳು ಅಂತ ನಾನು ಸ್ವೀಕಾರ ಮಾಡಿಬಿಟ್ಟೆ ಅಂದ್ರೆ ಸಾಕಲ್ವ ವಾಸನಕ್ಕೆ? ಯಾವುದು ನನ್ನಲ್ಲಿ ವಾಸನಾಗಿ ಉಳಿತದೆ? ಅನುಭವ ನನ್ನಲ್ಲಿ ವಾಸನಾಗಿ ಉಳಿಯೋದಿಲ್ಲ. ತಿಳ್ಕೊಳ್ಳಿ ಪ್ಲೀಸ್. ಅನುಭವವು ನನ್ನಲ್ಲಿ ವಾಸನಾಗಿ ಉಳಿಯೋದಿಲ್ಲ. ಹೌದೇ? ಇಲ್ಲಿ ವಸ್ತು ಇದೆ, ಪ್ರಮಾಣದಿಂದಾಗಿ ಅನುಭವ ಆಯಿತು. ಅನುಭವವನ್ನ ಉಂಟು ಮಾಡೋದು, ಅನುಭವ ಮಾತ್ರ ವಾಸನೆ ಉಂಟು ಮಾಡೋದಿಲ್ಲ. ಕಟ್ಟದ ದ್ರಗುಳಿ, ಸಾರಿ ಕಟ್ಟದ ದ್ರಗುಳಿ, ಅನುಭವದಲ್ಲಿ ಅಭಿಮಾನವನ್ನು ಪಡೆದಾಗ, ಅಭಿಮಾನವನ್ನು ಹೊಂದಿದಾಗ ಅದು ವಾಸನಾ ಬೀಜವಾಗಿ ನಮಗೆ ಉಳಿತು. ಅಭಿಮಾನ ಹೊಂದೋದು ಅಂದ್ರೆ ಏನು? ಅಭಿಮಾನ ಹೊಂದೋದು ಅಂದ್ರೆ ಏನು? ಅಭಿಮಾನ ಹೊಂದೋದು ಅಂತಂದ್ರೆ ಆ ಘಟನೆ, ಆ ವಸ್ತು, ಆ ಪದಾರ್ಥ, ಆ ಅನಿಸಿಕೆ ಅದಿದ್ರ ನಾನಿದ್ದೇನೆ, ಅದು ಇಲ್ಲ ಅಂದ್ರೆ ನಾನೇ ಇಲ್ಲ, ಇದು ಅಭಿಮಾನ. ಈ ಅಭಿಮಾನವು ಇಷ್ಟ ಅನಿಷ್ಟ ಸುಖ ದುಃಖ ರಾಗ ದ್ವೇಷ ಅನ್ನುವ ಬೀಜಗಳನ್ನು ಉಂಟಾಗ್ತದೆ. ಎಷ್ಟೋ ಬೀಜಗಳಲ್ಲಿ ಮೂಲವಾದ ಬೀಜ ಯಾವುದಂದ್ರೆ ರಾಗ ದ್ವೇಷ. ಈ ರಾಗದ್ವೇಷ ಬೀಜಗಳೇನಿವೆಯೋ ಇವು ನಮ್ಮ ಮನಸ್ಸನ್ನ ಕದಲಾಡಿಬಿಡ್ತಾವೆ. ಆದರೆ ಆ ಮನಸ್ಸನ್ನು ಹೋದೆ ನನ್ನ ಹತ್ರ ಇಲ್ಲಲ್ಲ, ಏನ್ ಮಾಡ್ಲಿ? ಆದ್ರಿಂದ ನಾನು ಕದಲಾಡಿಸಲ್ಪಟ್ಟಂತ ನಾನಲ್ಲ, ನಾನು ಶುಭ್ರ, ನಾನು ಶುದ್ಧ ಅನ್ನುವ ಈ ಮಾತನ್ನ ಶ್ರುತಿಗಳು ಮತ್ತೆ ಮತ್ತೆ ಸಾರಿ ಹೇಳುತ್ತವೆ. ಶ್ರುತಿಗಳ ಈ ಹೇಳಿಕೆಯನ್ನ ನಾನು ಪ್ರಮಾಣವನ್ನಾಗಿ ಸ್ವೀಕರಿಸಿದ್ದೇನೆ. ಏಕೆಂದ್ರೆ ಇವು ನಮಗೆ ಕೆಲವು ಸ್ಪಷ್ಟತೆಯನ್ನು ಮೂಡಿಸುತ್ತವೆ. ಆದರೆ ಇವು ಹೇಗಿರ್ತದೆ ನೋಡ್ರಿ, ಅನುಭವ ಆಯಿತು, ಇದರೊಳಗೆ ಅಭಿಮಾನ ಮೂಡಿದಾಗ ಮಾತ್ರ ವಿಕಾರಗಳು ಉಂಟಾಗ್ತವೆ ಅಂತ ತಾಯಿ ಹೇಳಿದ್ರಲ್ಲಿ. ಈ ಅಭಿಮಾನ ಉಂಟಾಗುವುದು ಅಂದ್ರೆ ಏನು ಅನ್ನುವುದಕ್ಕೆ ಒಂದು ಉದಾಹರಣೆ ಕೊಡ್ರಿ ಅಂತ ಹೇಳಿದೆ. ಆ ಉದಾಹರಣೆ ಹೀಗಿರ್ತದೆ, ಯಾಕೆ ಒಣ ಹೂವನ್ನು ಇಟ್ಟಿದ್ದಾನೆ, ಇದು ಫ್ರೆಶ್ ಹೂವನ್ನು ಇಟ್ಟಿದ್ರೆ ಏನಾಗ್ತಿತ್ತು? ಈ ಸ್ವಾಮಿ ಮತ್ತೆ ಮತ್ತೆ ಅದೇ ಒಣ ಹೂವನ್ನು ತೋರಿಸ್ತಾರೆ, ಒಣಗೋಗಿದೆ, ಅದಕ್ಕೆ ಯಾವ ಫ್ರೆಶ್ನೆಸ್ ಇಲ್ಲ. ಅದು ಒಣಗಿದ್ದರಿಂದಾಗಿ ಅಯ್ಯೋ ಆ ಕಡೆ ನೋಡಲಿಕ್ಕೆ ಮನಸ್ಸಾಗುತ್ತೆ. ಈ ಇಷ್ಟ ಅನಿಷ್ಟ ರಾಗ ದ್ವೇಷ ಹೂವು ಈಗ ಅಂತಃಕರಣದಲ್ಲಿ ಅನುಭವ ಮಾತ್ರವಾಗಿ ಉಳಿಯಲಿಲ್ಲ, ಹೂವಿನ ಸ್ಥಾನದಲ್ಲಿ ಇಷ್ಟಾನಿಷ್ಟಗಳು ಪ್ರವೇಶ. ಹೂವು ನಮಗೆ ಡಿಸ್ಟರ್ಬ್ ಮಾಡೇ ಇಲ್ಲ, ಘಟವೂ ಡಿಸ್ಟರ್ಬ್ ಮಾಡಿಲ್ಲ, ಈ ಜಗತ್ತು ನಮಗೆ ಡಿಸ್ಟರ್ಬ್ ಮಾಡೇ ಇಲ್ಲ. ಈ ಜಗತ್ತಿನಲ್ಲಿ, ಈ ಜಗತ್ತಿನ ಅನುಭವಗಳಲ್ಲಿ ನಾವು ನಮ್ಮದೇ ಆದಂತಹ ಇಷ್ಟ ಅನಿಷ್ಟಗಳನ್ನು ಬೆರೆಸ್ತೀವಿ. ಬೆರೆಸಿದಾಗ ಅದನ್ನು ನಾವು ಅಸೋಸಿಯೇಟ್ ಮಾಡಿಕೊಂಡಾಗ ನಮ್ಮಲ್ಲಿ ಏನು ಬೀಜಗಳು ಉಂಟಾಗುತ್ತವೋ ಆ ಬೀಜಗಳು ವಾಸನಾಗಳು ಅಂತ ಅನಿಸುತ್ತವೆ. ಆ ವಾಸನಾಗಳು ನಮ್ಮ ನೋವಿಗೆ ಕಾರಣವಾಗುತ್ತದೆ. ವಸ್ತು ಬೈ ಇಟ್ಸೆಲ್ಫ್ ನೆವರ್ ಪೇನ್ ಮಿ, ಹ್ಯಾಸ್ ನೋ ಕೆಪಾಸಿಟಿ ಟು ಹರ್ಟ್ ಮಿ. ಅಷ್ಟೇ, ಈ ನೋವನ್ನ ಜನ್ಮ ಜನ್ಮಾಂತರದಿಂದ ಹೊತ್ತುಕೊಂಡು ತಿಳಿವಳಿದ್ದೇವೆ ನಾವು. ಇದು ಇವತ್ತಿನ ನೋವಲ್ಲ, ಈ ವರ್ಷದ ನೋವಲ್ಲ, ಇದು ಯಂಗ್ ಏಜ್ ನೋವಲ್ಲ, ಇದು ಚೈಲ್ಡ್ಹುಡ್ ನೋವಲ್ಲ, ಇದು ಬರ್ತದಿಂದ ಆಗಿರೋ ನೋವಲ್ಲ. ಈವನ್ ಬಿಫೋರ್ ಬರ್ತ್ ಆಲ್ಸೋ, ಈವನ್ ಇನ್ ದ ಲಾಸ್ಟ್ ಬರ್ತ್ ಆಲ್ಸೋ, ವಿ ಕ್ಯಾರಿ ದಿ ಸೇಮ್ ಪೇನ್. ಅದಕ್ಕೆ ತಾನೆ ನೀವು ಹೇಳೋದು ಲೈಫ್ ಈಸ್ ವೆರಿ ಪೇನ್ಫುಲ್. ವಾಟ್ ಇಸ್ ದಿಸ್ ಪೇನ್? ಅನುಭವ ಪೇನ್ಫುಲ್ ಆಗಿದೆಯಾ? ಇಲ್ಲ, ಅನುಭವ ಅನುಭವ ಮಾತ್ರವಾಗಿ ಇಲ್ಲಿದೆ ಪೇನ್. ಅವುಗಳಲ್ಲಿ ಅನುಭವಗಳಲ್ಲಿ ಇಷ್ಟ ಅನಿಷ್ಟ ಇವುಗಳನ್ನ ಇನ್ನೊಂದು ರೀತಿ ಹೇಳಬೇಕು ಅಂದ್ರೆ ರಾಗ ದ್ವೇಷ. ಇವುಗಳು ಯಾವಾಗ ಜೋಡಿಸಲ್ಪಡ್ತಾರೋ, ಎಲ್ಲಿಂದ ಬಂದು ಸ್ವಾಮಿ ಅವು ಎಲ್ಲಿಂದ ಜೋಡಿಸಲು ಬಂದವು? ಅವು ನಾವೇ ಭ್ರಮಿಸಿಕೊಂಡಿರುವ ಕೆಲವು ಅನಿಸಿಕೆಗಳು. ಎವ್ರಿ ಸೆಕೆಂಡ್ ವಿ ಆರ್ ಇನ್ ಭ್ರಮಾಲೋಕ. ಎವ್ರಿ ಸೆಕೆಂಡ್, ಪ್ರತಿ ಕ್ಷಣವೂ ಕೂಡ ಭ್ರಮಿತವಾದ ಭ್ರಮಿತವಾದ ಬಂಧು ಬಳಗ, ಭ್ರಮಿತವಾದ ಸಂಪರ್ಕಗಳು, ಭ್ರಮಿತವಾದ ಕಮ್ಯುನಿಕೇಶನ್ಗಳು, ಭ್ರಮಿತವಾದ ಅನುಭವಗಳು, ಭ್ರಮಿತವಾದ ಅನಿಸಿಕೆಗಳು, ಭ್ರಮಿತವಾದ ಇಮೋಷನ್ಸ್ಗಳು, ಭ್ರಮಿತವಾದ ತಿಳುವಳಿಕೆಗಳು, ತಿಳುವಳಿಕೆಗಳು ಭ್ರಮಿತವಾದ ತಿಳುವಳಿಕೆಗಳೇ. ಇವುಷ್ಟು ಕೋಟೆಗಳು, ಇಷ್ಟು ಕೋಟೆ ಗೋಡೆಗಳನ್ನು ಕಟ್ಟೋಗ್ಬಿಟ್ಟಿವೆ. ಎಲ್ಲ ಕೋಟೆಗಳ ಮಧ್ಯದಲ್ಲಿ ಕೋಟಲೆಯನ್ನು ಅನುಭವಿಸ್ತಾ ಇತ್ತು. ಕೋಟಲೆ ಅಂದ್ರೆ ಕಷ್ಟ, ಕನ್ನಡದ ಕೋಟಲೆ ಅಂತ. ಕೋಟೆಗಳ ಮಧ್ಯದಲ್ಲಿ ನಾವು ಅನುಭವಿಸ್ತಾ ಇರೋದೇನು? ಕೋಟಲೆ. ನಮಗದು ಬೇಡ. ಇಷ್ಟು ಗೋಡೆ ಹೆಂಗ್ ಹೋಗ್ಬೇಕು ಹೊರಗೆ ಯಾರಿಗೂ ಗೊತ್ತಿಲ್ಲ. ದಾರಿ ತೋರಿಸ್ರು, ಎಪ್ಪ ದಾರಿ ತೋರಿಸ್ರು, ಸಿಕ್ಕಾಕೋಬಿಡ್ತೀರಿ, ಪಾರ್ ಮಾಡ್ರು. ಸ್ವಾಮೀಜಿ ಮಹಾರಾಜ್ ಅಂತ ಹೋಗಪ್ಪ, ಏನಪ್ಪ ಇಷ್ಟು ಯಾಕೆ ದೈನಾಸ್ ಕೊಡ್ತೀಯಪ್ಪ, ಏನಾಗಿದೆಯೋ? ನಾ ಕುರುಡಪ್ಪ, ನಾನು ಹೊರಗೆ ಹೋಗಬೇಕಾಗಿದೆ. ಕಷ್ಟಗಳ ಮೇಲೆ ಕಷ್ಟಗಳು, ದಬ್ಬ ದಬ್ಬ ಬೀಳ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ನೋಡಿ, ಎಲ್ಲೆಲ್ಲ ಗಾಯ ಆಗಿದೆ ನನಗೆ. ಅಯ್ಯೋ ಇಷ್ಟೇನಾ? ಅವನನ್ನು ನಿಲ್ಲಿಸ್ತಾನೆ, ನಿಂತ್ಕೋ ಬುದ್ಧಿ ಇಲ್ಲಿ. ಇಲ್ಲಿಂದ 10 ಹೆಜ್ಜೆ ಮಾತ್ರ. ಯಾವ ದಿಕ್ಕಿಗೆ ನೀನು ನಿಂತ್ಕೊಂಡಿಯಾ ಅದೇ ಡೈರೆಕ್ಷನ್ನಲ್ಲಿ 10 ಹೆಜ್ಜೆ ಮಾತ್ರ ಹೋಗ್ಬಿಡು. 10 ಹೆಜ್ಜೆಗೆ ಒಂದು ಗೋಡೆ, ಆ ಗೋಡೆಯನ್ನ ಎರಡು ಕೈಗಳನ್ನು ಮುಟ್ಟು. ಹೇಳಪ್ಪ ಏನ್ ಮಾಡ್ತೀಯ? ಆಯ್ತು, ನನ್ನನ್ನು ನೀವು ಹೇಗೆ ನಿಲ್ಲಿಸಿರಿ ಅದೇ ದಿಕ್ಕಿನಲ್ಲಿ ನಾನು ಈಗ 10 ಹೆಜ್ಜೆ ಎಣಿಸ್ಬೇಕು ಅಂತೀರ, ಎಣಿಸ್ತೀನಿ. ಆಮೇಲೆ ಎರಡೂ ಕೈಗಳನ್ನು ಮುಂದೆ ಮಾಡಬೇಕು ಅಂತೀರ, ಮಾಡ್ತೀನಿ. ಅಲ್ಲಿ ನನಗೊಂದು ಗೋಡೆ ಸಿಗ್ತದ ಅಂತ ಹೇಳ್ತೀರಾ? ಸಿಗ್ತದ, ಸಿಗ್ತಿರ್ಬೋದು. ಮುಂದೇನು? ಏ ಬಾರಿ ಸುಲಭ, ನಿನ್ನ ಕೈಗೆ ಗೋಡೆ ಸಿಕ್ತೋಗಿದ್ರೆ ಗೋಡೆಯನ್ನ ಸವರ್ತಾ ಇರ್ಬೋದು. ಸವರ್ತಾ ಹೋದಾಗ ಅದೊಂದು ಬಾಗಿಲು ಸಿಕ್ತು ಅಷ್ಟೇ. ನೀವು ಹೊರಗೆ ಹೋಗ್ಬಿಡು, ಎಷ್ಟು ಸುಲಭದ. ಧನ್ಯವಾದ, ಧನ್ಯವಾದ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ದಿಕ್ಕಿನಿಂದ ಕರೆಕ್ಟ್ ಆ ಹೊರಟ, 10 ಹೆಜ್ಜೆಗೂ ಗೋಡೆ ಸಿಕ್ತು. ಗೋಡೆ ಸಿಕ್ಕ ಮೇಲೆ ಅವ್ರು ಹೇಳಿದ್ದು, ಎರಡೂ ಕೈಗಳಿಂದ ಗೋಡೆಯನ್ನು ಸವರಬೇಕು. ಇವನು ಎರಡೂ ಕೈಗಳಿಂದ ಗೋಡೆಯನ್ನು ಸವರ್ತಾ ಹೋದ. ಹೋಗುವಾಗ ಅವನಿಗೆ ತುರಿಕೆ ರೋಗ, ಎಲ್ಲರತ್ರ ಸಮುದ್ರವ ಇಲ್ಲಿ ಮತ್ತೆ ಇಲ್ಲಿ ಎರಡು ಕೈಗಳು ತುರಿಕೆ. ಅದು ಯಾವಾಗ ಬಾಗಿಲು ಬರ್ತದ ಅವಾಗ ತುರುಕಿಸ. ಆಗ ಹೊರಗೆ ಹೋಗ್ಬೇಕು ಅನ್ನೋ ಅವಸರ ಶುಶ್ರೂಷದ ಅಲ್ಲೇ ನಿಂತ್ಬಿಟ್ರೆ ಅವನು ಹೊರಗೆ ಹೋಗ್ಬಿಟ್ಟಿದ್ದ. ಈಗ ಹೊರಗೆ ಹೋಗ್ಬೇಕು ಅನ್ನೋ ಔಷಧ ಹೋಗಿ ತುರಿಸ್ತಾ ತುರಿಸ್ತಾನೆ ಬಂದ್ಬಿಟ್ಟು ಹಬ್ಬ ಶಾಂತ ಆಯ್ತು ಪುರುಷ ಮಗು. ಅವನು ಮುಟ್ತಾನೆ ಏನ್ ಸಿಕ್ತು ಅವನ ಕೈಗೆ? ಮತ್ತು ಗೋಡೆ, ಮತ್ತೆ ಸುತ್ತಾಗ, ಮತ್ತು ಗೋಡೆ. ಹೊರಗೆ ಹೋಗಬೇಕು, ಬಿಡುಗಡೆ ಆಗಬೇಕು ಅನ್ನುವ ಬಾಗಿಲು ಬಂದ ತಕ್ಷಣನೇ ನೆನಪಾಗ್ತದೆ ರಿಸೆಪ್ಷನ್ ಹೋಗಬೇಕಾಗಿತ್ತು ಹೋಗಲೇ ಇಲ್ಲ, ಮದುವೆ ಹೋಗಬೇಕಾಗಿತ್ತು ಮದುವೆ ಹೋಗಲೇ ಇಲ್ಲ, ಮನೆಯೊಳಗೆ ಕೇಟಿ ಪಾರ್ಟಿ ಇಟ್ಕೊಂಡು ಹೋಗಬೇಕಾಗಿತ್ತು. ಒಂದ ಎರಡ ಇಷ್ಟು ತುರಿಕೆಗಳು ಅವು ಸರಿ. ಉಪನ್ಯಾಸ ಕೇಳಬೇಕು ಅನ್ನೋ ಟೈಮ್ ನೋಡಬೇಕು, ಕ್ಲಾಸಿಗೆ ಬರಬೇಕು ಅನ್ನೋ ಟೈಮ್ ನೋಡಬೇಕು, ಮಲಗೊಂದಕ್ಕೆ ಹೋಗ್ಬೇಕು ಅನ್ನೋ ಟೈಮ್ ನೋಡಿದೆ. ಅಲ್ಲ ಈಗೆಲ್ಲ ನಮ್ಮನೆ ಸೆಟ್ ಆಗ್ಬಿಟ್ಟಿದ್ರು. ಈಗ ಏನ್ ಬರ್ತಾವ ಏನ್ ಬಿಡ್ತಾವ ಹೋಗ್ಬಿಡಿ ಸ್ವಾಮೀಜಿ, ಆ ಟೈಮಿನಾಗ ಬಂದ್ಬಿಡುತ್ತೆ ಮುಗಿದೋಯ್ತು. ದಟ್ಸ್ ಓಕೆ, ಬಟ್ ಅದರ್ವೈಸ್ ಟರ್ಮಿ, ಬಟ್ ಅದರ್ವೈಸ್ ನಾವು ಇಷ್ಟು ಕಡೆ ಕ್ಲಾಸ್ ನಡೆಸ್ತೇವಲ್ಲ, ಎಲ್ಲ ಐದೈದು ದಿವಸ ಎಲ್ಲ ಕ್ಲಾಸ್. ಅದೇ ಪಕ್ಕದಲ್ಲೇ ಮನೆ ಇರ್ತದೆ, ಕಮಿಟ್ ಆಗೋದು ಹೆಂಗ್ ಕಮಿಟ್ ಆಗೋದು ಕ್ಲಾಸಿಗೆ? ಹೇಗೆ ಅಮ್ಮ ಬೇಗ ಕೈ ಹೋಗ್ಬೇಕು, ಅವ್ನು ಸ್ವಲ್ಪ ಹೋಗ್ಬರ್ತೀನಿ ಅಂತ ಸರ್. ಮನೆಯೊಳಗೆ ಯಾರು ಇಲ್ಲ ಸರ್. ಅಮ್ಮ ನೀನೇ ಮನೆ ಹೋಗ್ಬರ್ಬೇಕು, ನಾವೆಲ್ಲ ಹೋಗ್ತಾ ಇದ್ವಿ. ಹೋಗ್ಬೇಕಮ್ಮ, ಒಂದ ಎರಡು ಇಷ್ಟು ಕಮಿಟ್ಮೆಂಟ್ಗಳು. ಈ ಕಮಿಟ್ಮೆಂಟ್ಗಳಲ್ಲಿ ನಮಗೆ ಏನಾಗ್ತದೆ, ಬಾಗಿಲ ಮುಚ್ಚೋಗ್ತದೆ, ಕೈಗೆ ಸಿಗೋದಿಲ್ಲ. ಪ್ರತಿಯೊಬ್ಬರು ಈ ಪ್ರಕಾರವಾಗಿ ನಾನಾ ಪ್ರಕಾರವಾದ ತುರಿಕೆಯ ರೋಗಕ್ಕೆ ಒಳಗಾದವರೇ. ಇವುಗಳನ್ನು ಬಿಡಿಸ್ಕೋಬೇಕಪ್ಪ. ನೋವುಗಳು ವಸ್ತುಗಳಿಂದ ಅಲ್ಲ, ವ್ಯಕ್ತಿಗಳಿಂದ ಅಲ್ಲ, ಪದಾರ್ಥಗಳಿಂದ ಅಲ್ಲ, ಘಟನೆಗಳಿಂದ ಅಲ್ಲ. ನೋವುಗಳು ಅವುಗಳ ಬಗ್ಗೆ ನಾವು ಬೆಳೆಸಿಕೊಳ್ಳುವಂತಹ ರಾಗದ್ವೇಷಗಳು, ಇಷ್ಟಾನಿಷ್ಟಗಳು, ಇವುಗಳಿಂದ ನಮಗೆ ನೋವುಗಳಾಗ್ತವೆ. ನಮಗೆ ವಸ್ತು ನಮಗೆ ನೋವು ಮಾಡೇ ಇಲ್ಲ. ನಮಗೆ ನೋವು ಮಾಡಿದ್ದು ಯಾವುದು ಅಂತಂದ್ರೆ ಆ ವಸ್ತುವಿನ ಬಗ್ಗೆ ನಮಗಿರುವಂತಹ ರಾಗದ್ವೇಷ ನಮಗೆ ನೋವು ಮಾಡಿದೆ. ಆದರೆ ಅಮನಸ್ತ್ವಾಹ, ನನಗೆ ಮನಸ್ಸೇ ಇರುವುದರಿಂದಾಗಿ ಇವು ಯಾವ ತುರಿಕೆಗಳು ನನಗೆ ಶುಭ್ರ, ಕೇವಲ ಶುಭ್ರ. ಎಲ್ಲ ಮುಂದೆ ಮೂರ್ನಾಕ್ಷರಕ್ಕೆ ಬರ್ತವೆ ಇವು. ಕಾಂಟೆಂಪ್ರೇಟಿವ್ ವರ್ಸಸ್ ಅಂತ ಒಂದೊಂದು ಶಬ್ದಾರ್ಥಗಳು ನೀವು ಕಾಂಟೆಂಪ್ರೇಟ್ ಮಾಡಬೇಕು. ಧ್ಯಾನದ ಸ್ಥಿತಿಯಲ್ಲಿ ಈ ಶಬ್ದಗಳು ಆವಿರ್ಭಾವವಾಗ್ತವೆ. ಧ್ಯಾನದ ಸ್ಥಿತಿಯಲ್ಲಿ ಈ ಶಬ್ದಗಳು ಆವಿರ್ಭಾವ ಮಾತ್ರ ಯಾಕಾಗ್ತವೆ ಅಂತಂದ್ರೆ, ಆ ಶಬ್ದಗಳ ಸಂಸ್ಕಾರಗಳನ್ನು ನಾನು ಶ್ರವಣ ಮನನದಲ್ಲಿ ಪಡೆದಿರ್ತೇನೆ. ನೋಟ್ ದಿಸ್ ಪಾಯಿಂಟ್. ಸುಮ್ಮನೆ ಒಂದು ಸುಭಾಗ ಬರುವುದಿಲ್ಲ ಈ ಶಬ್ದಗಳು, ಅದರಲ್ಲಿಯೂ ಧ್ಯಾನದ ಸ್ಥಿತಿಯಲ್ಲಿ ಈ ಶಬ್ದಗಳು ಭಾಗ ಬರೋದಿಲ್ಲ. ಧ್ಯಾನದ ಸ್ಥಿತಿಯಲ್ಲಿ ಬರಬಾರದು ಬರ್ತವೆ. ಉಂಗುರ ಕಳೆದೋತು, ಯಾಕೋ ಚೈನು ಎರಡು ವರ್ಷ ಆಯ್ತು ಚೈನ್ ಹುಡುಕಿದ್ರು ಸಿಗ್ತಾ ಇಲ್ಲ. ಅವ 10-15 ರೂಪಾಯಿ ಸಾಲ ಕೊಟ್ಟಿದ್ದೆ, ಅವನ ತಂದೆ ಕೊಡ್ಲಿಲ್ಲ. ಇವಾಗ ಬರೇ ಇವು ನಿನ್ನೆ ಮೊನ್ನೆ ಆಗಿರುವ ಅನುಭವಗಳು. ಆದ್ರೆ ಇದಕ್ಕಿಂತ ಅಪಾಯಕಾರಿ ಮತ್ತು ಪ್ರಭಾವಕಾರಿ ವೃತ್ತಿಗಳು ಏನು ಅಂದ್ರೆ, ಚೈಲ್ಡ್ಹುಡ್ನೊಳಗೆ 2ನೇ ಕ್ಲಾಸ್ನಾಗಿದ್ದಾಗ ನನ್ನ ಎದುರಿಗಿನ ಹುಡುಗನನ್ನ ಗಂಟೆ ಹೊಡೆದು ಓಡಿ ಹೋಗ್ಬೇಕಾದ್ರೆ ಅವನನ್ನು ತೂಡಿ ಅವನ ಬ್ಯಾಗ್ ಕಸ್ಕೊಂಡಿದ್ದೆ. ಅದಕ್ಕೂ 70ನೇ ವಯಸ್ಸಿಗೆ ಮೆಡಿಟೇಷನ್ ಕೂತ್ಕೊಂಡಿದ್ದಕ್ಕೂ ಏನ್ ಸಂಬಂಧ? ಈ ವಯಸ್ಸಿನಲ್ಲಿ ಮೆಡಿಟೇಷನ್ ಕೂತ್ಕೊಂಡಾಗ ಆ 7ನೇ ವಯಸ್ಸಿನ ಅನುಭವ ನೆನಪಾಗ್ಬೇಕಾ? ಇವು ಏನ್ ಮಾಡ್ತವೆ ಅಂತಂದ್ರೆ, ನಮ್ಮ ಧ್ಯಾನ ಮಾರ್ಗವಿರಲಿ ನಮ್ಮ ಮನನದ ಮಾರ್ಗದರ್ಶನದಲ್ಲಿ ಇವುಗಳನ್ನು ತಿಳಿಯಬೇಕು. ನನಗೆ ಒಂದು ವೇಳೆ ಶ್ರವಣ ಸಂಸ್ಕಾರವು ಚೆನ್ನಾಗಿದ್ದದ್ದು ಆದರೆ ಹೇಗೆ ನಾವು ಇದರಿಂದ ಪಾಲಾಗ್ಲಿಕ್ಕೆ ಸಾಧ್ಯ? ಶ್ರವಣ ಸಂಸ್ಕಾರದ ಕೊರತೆ. ಏನಪ್ಪ ಶ್ರವಣ ಸಂಸ್ಕಾರ ಅಂದ್ರೆ, ಶ್ರವಣ ಸಂಸ್ಕಾರ ಆದ್ರೆ ಏನು? ಉದಾಹರಣೆಗೆ ನನ್ನ ಹೆಸರು, ನನ್ನ ಹೆಸರು ನಿರಂಜನ, ನಿರಂಜನ, ನಿರಂಜನ, ನಿರಂಜನ, ನಿರಂಜನ ನನ್ನ ಹೆಸರು. ಅದ್ಯಾಕೋ ಅಂತ ಗೊತ್ತಿಲ್ಲ. ಈಗ ಈ ನಿರಂಜನ ಹೆಸರು ನನಗೆ ಗೊತ್ತಿಲ್ಲ, ನನ್ನ ಹೆಸರು ನಿರಂಜನ. ಆದ್ರೆ ಜನ ಅಕ್ಕಪಕ್ಕದವರು ನಿರಂಜನ, ನಿರಂಜನ, ನಿರಂಜನ ಅಂತ ಕರೆದು ಕರೆದು ಕರೆದು ಕರೆದು ಕರೆದು ಆ ನಂತರ ಮಧ್ಯರಾತ್ರಿಯಲ್ಲಿ ಯಾರೋ ಬಾಗಿಲು ತಟ್ಟಿದಾಗ, ನಿರಂಜನ ಅಂತ ಕೂಗಿದಾಗ, ಅಕ್ಕಪಕ್ಕದವರು ಯಾರು ಹೋಗುದಿಲ್ಲ ಅಂತ ನಾನು ಅವ್ರನ್ನ ಎಚ್ಚರಿಕೆ ಮಾಡಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಿರಂಜನ ಅಂದ್ರೆ ಯಾರು? ಮಧ್ಯರಾತ್ರಿಯಲ್ಲಿ ಕೂಡ ಸಂಸ್ಕಾರ ಎಷ್ಟು ಗಟ್ಟಿಯಾಗುತ್ತದೆ ನೋಡಿ. ಏನ್ ಗಟ್ಟಿಯಾಗಿದೆ? ನಾನೇ ನಿರಂಜನ. ಎದ್ರೆ ಕೂತ್ರೆ ನಿಂತ್ರೆ ಹೋದ್ರೆ ಬಂದ್ರೆ ಬೆಳಗಿನ ಕ್ಲಾಸ್, ಮಧ್ಯಾಹ್ನ ಕ್ಲಾಸ್, ಸಂಜೆ ಕ್ಲಾಸ್, ಸಪ್ತಮಿ, ಕ್ವಶನ್ ಆನ್ಸರ್, ಎಲ್ಲರೊಳಗೂ ಕೂಡ ನಾನು ಬ್ರಹ್ಮ, ನಾನು ಬ್ರಹ್ಮ, ನಾನು ಬ್ರಹ್ಮ, ನಾನು ಬ್ರಹ್ಮ. ಆ ಬ್ರಹ್ಮ ಸಂಸ್ಕಾರ ಇದನ್ನ ನೀವು ಒಂದು ಲೌಕಿಕವಾಗಿ ಮಾತ್ರ ಹೇಳ್ತೀರಿ, ತತ್ಚಿಂತನಂ, ತತ್ಕಥನಂ, ತತ್ಪೂರ್ವ, ಏನದು ಅಂದರೆ ಅದೇ ಅದೇ ವಿಚಾರವನ್ನ ಪುನಃ ಪುನಃ ಮನನ ಮಾಡುವಂಥದ್ದು, ಕೇಳುವಂಥದ್ದು, ಮನನ ಮಾಡುವಂಥದ್ದು. ಅಂಥವರಿಗೆ ಧ್ಯಾನದ ಸ್ಥಿತಿಯಲ್ಲಿ ಈ ಶಬ್ದಗಳು ನೆನಪಾಗ್ತವೆ. ಯಾವ ಶಬ್ದಗಳು ಅಂತಂದ್ರೆ, ನಾನು ಶುಭ್ರ, ನಾನು ಅಮನಸ್ಥ, ನಾನು ರಾಗದ್ವೇಷರಹಿತ, ನಾನು ಅಪ್ರಾಣ, ನೆನಪಾಗ್ತವು. ಅವು ಅಂತಃಕರಣದ ಆಳದಿಂದ ಅವು ಹೊರಗೆ ಬರ್ತಾವ, ಚಿಗುರ್ತಾವ. ಚಿಗುರ್ದಾಗ ಏನ್ ಮಾಡ್ಬೇಕು ಅಂದ್ರೆ ಆ ಶಬ್ದವನ್ನ ಜಾಲಾಡಿ ಬಿಡ್ಬೇಕು. ಅದಕ್ಕೆ ನಿಧಿಧ್ಯಾಸನ. ಆ ಶಬ್ದವನ್ನ ಜಾಲಾಡಿ ಬಿಡ್ಬೇಕು. ಯು ಹ್ಯಾವ್ ಟು ಗೋ ಇನ್ ಟು ದಿ ಲಾಜಿಕ್ ಆಫ್ ದಟ್ ವರ್ಡ್. ಆ ಶಬ್ದ, ಆ ಶಬ್ದದ ಅರ್ಥ, ಆ ಶಬ್ದವನ್ನು ಪುಷ್ಟೀಕರಿಸಲಿಕ್ಕಾಗಿ ತರ್ಕ ಅವಶ್ಯಕತೆ ಇದ್ರೆ ನ್ಯಾಯ ಒಂದು ಸೆಕೆಂಡ್ ಶಬ್ದ ಸೇರಿಸ್ರಿ. ತಸ್ಮಾತ್ ಅಹಂ ಅಪ್ರಾಣೋಸ್ಮಿ, ನಾನು ಅಪ್ರಾಣನು, ಶುಭ್ರನು. ಇವಕ್ಕ ಮನನಾತ್ಮಕವಾದ ಶ್ಲೋಕಗಳು. ಧ್ಯಾನದಲ್ಲಿ ಮನನ ಮಾಡುವಂತ ಶ್ಲೋಕಗಳಿವು. ಮಾಡಬೇಕು ಅಂದ್ರೆ ಮಾಡ್ಲಿಕ್ಕೆ ಹೋದ್ರೆ ಮಾಡ್ಲಿಕ್ಕಾಗುವುದಿಲ್ಲ. ಆ ಸಂಸ್ಕಾರಗಳು ಇದ್ರ ಆ ಶಬ್ದಗಳು ಒಡಮೂಡ್ತಾವ. ಅವು ಒಡಮೂಡಿದಾಗ ಅವು ನಮಗೆ ಮನನ ಮಾಡ್ಲಿಕ್ಕೆ ಹಚ್ತಾವೆ. ತಪ್ಪಿಲ್ಲ, ತಪ್ಪಿಲ್ಲ, ತಪ್ಪಿಲ್ಲ, ತಪ್ಪಿಲ್ಲ. ಇನ್ನೂ ನಾಲ್ಕು ಸಲ ಹೇಳಿದ್ರು ಅದು ಅರ್ಥ ಆಗಿರುವುದಿಲ್ಲ. ಏನ್ ಮಾಡ್ಬೇಕು? ಅದನ್ನ ಮತ್ತೆ ಮತ್ತೆ ಹೇಳ್ಬೇಕಾಗ್ತದೆ. ಹಿಂದಕ್ಕೆ ನಾವು ಉಪನಿಷತ್ತು ಲಾಜಿಕ್ ಕಂಡಿದ್ದೀವಿ. ಯಾಕ ಉಪನಿಷತ್ತು ಹೇಳಿದ್ದೆ ಹೇಳಿದ್ದೆ ಮತ್ತೊಂದು ಸಲ ಹೇಳಿದ್ದಾರೆ? ಇದು ತಿಳಿದುಕೊಳ್ಳುವುದು ಭಾರಿ ಕಷ್ಟ. ಇದು ದುಃಖ ಸಾಧ್ಯ, ಕಷ್ಟ ಸಾಧ್ಯ. ಆದ ಕಾರಣ ಪುನಃ ಮತ್ತೆ ಅದೇ ಮಾತ್ರ ವಿಚಾರಣೆ ಆಗ್ತಾ ಇದೆ. ಮತ್ತೆ ಬೇರೆ ಇನ್ನೇನು ಕಾರಣ ಇಲ್ಲ. ಬೇರೇನು? ನಾನು ಅಮನಸ್ಥ, ನಾನು ಮನೋರಹಿತನು ನಾನು ಅನ್ನುವುದು ನನಗೆ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯ? ಏಕೆಂದ್ರೆ ಮನೋರಹಿತನು ನಾನು ಅಂತ ಹೇಳಬೇಕಾದ್ರೆ ನನ್ನ ಮನಸ್ಸಿರ್ತದೆ, ಹೌದಾ? ಮನಸ್ಸಿಟ್ಕೊಂಡು ಮನಸ್ಸಿನಿಂದಲೇ ಮನೋರಹಿತನು ನಾನು ಅಂತ ಹೇಳ್ತೇನೆ. ಮತ್ತೆ ಮನೋರಹಿತ ನಾನು ಅನ್ನೋದು ಹೆಂಗ್ ಕಷ್ಟ ಆಯ್ತು ನಿಮಗೆ? ನಾನು ಮನೋರಹಿತನೋ, ನಾನು ಮನೋರಹಿತನೋ ಅಂತ ಹೇಳಲಿಕ್ಕೆ ನನಗೆ ಮನಸ್ಸು ಬೇಕು ಬೇಡ. ನಾನು ಮನೋರಹಿತನು ಅಂತ ಒಂದು ಒಂದು ಮಾತು ಸತ್ಯ. ಮನಸ್ಸೆನ್ನುವ ಒಂದು ಉಪಕರಣ ಇದೆ ಅನ್ನುವುದು ಇನ್ನೊಂದು ಮಾತು ಸತ್ಯ. ಆ ಉಪಕರಣವು ನಾನಲ್ಲ ಅನ್ನೋದು ಇಲ್ಲಿ ತಿಳ್ಕೋಬೇಕು. ನಾನು ಮನೋರಹಿತನು ಅಂತಂದ್ರೆ ಮನಸ್ಸೆನ್ನುವ ಉಪಕರಣಕ್ಕೂ ನನಗೂ ಸಂಬಂಧ ಇಲ್ಲ. ಇದರರ್ಥ ಮನಸ್ಸ ಇಲ್ಲ ಅಂತಲ್ಲ. ನಾನು ಬ್ರಹ್ಮ ಸ್ವರೂಪನಿದ್ದೇನೆ, ಕೆಂಪು ಹೂ ಕಂಡ್ರೆ ಕೆಂಪು ಹೂ ಅಂತ ಗೊತ್ತಾಗೋದಿಲ್ಲ, ಹಳದಿ ಹೂ ಅಂತ ಕಂಡ್ರೆ ಹಳದಿ ಹೂ ಅಂತ ಗೊತ್ತಾಗೋದಿಲ್ಲ. ಯಾಕ್ರಿ ಏನಂತೀರಾ? ಮನಸ್ಸ ಇಲ್ಲ ನನ್ನ ಹತ್ರ. ಈಗ ನೀವೇನ್ ಮಾಡಿಬಿಡ್ತೀರಿ? ಸಹಜವಾದ ವೃತ್ತಿಗಳನ್ನ ರಹಿತವನ್ನಾಗಿ ಮಾಡ್ತಾ ಇದ್ದೀರಿ. ನಾವು ವೃತ್ತಿ ರಹಿತ ಮಾಡಿದ್ದೀವಿ, ಆ ವೃತ್ತಿಗಳು ನನ್ನಲ್ಲಿಲ್ಲ ಅಂತ ನಾವು ರಹಿತ ಮಾಡಿದ್ದೀವಿ. ಹೀಗಾಗಿ ಅಮನ ಅಮನಸ್ವಾದ ಅಮನಃ ನಿರ್ಗುಣ ನಿಷ್ಕ್ರಿಯೋ ನಿತ್ಯ, ನಿರ್ವಿಕಲ್ಪೋ ನಿರಂಜನ. ನೋಡಿ ಶಬ್ದ ನಿರ್ಗುಣೋ ನಿಷ್ಕ್ರಿಯೋ ನಿತ್ಯ, ನಿರ್ವಿಕಲ್ಪೋ ನಿರಂಜನ. ನಿರ್ವಿಕಾರೋ ನಿರಾಕಾರ, ನಾನು ನಿರ್ಗುಣ, ನನ್ನಲ್ಲಿ ಗುಣಗಳು ಇಲ್ಲ. ನಿಷ್ಕ್ರಿಯ, ನಾನು ಕ್ರಿಯಾಶೂನ್ಯನಾಗಿದ್ದೇನೆ. ಜಡಭರ ಅದೇನಂತದಕ್ಕೆ ಟೈಫಾನ್ ಹೆಬ್ಬಾಂ, ಹೆಬ್ಬಾಂಗೆ ಜಡ ಹಾವು ಅಂತ ಕರೀತಾರೆ. ಆದ್ರೆ ಹೆಬ್ಬಾಂಗೂ ಕೂಡ ಕರ್ಮ ಅನ್ನೋದೊಂದಿದೆ. ಅದು ಬೇಟೆ ಹುಡುಕೊಂಡು ಹೋಗುವುದಿಲ್ಲ, ಯಾಕಂದ್ರೆ ಜಡ. ಆದರೆ ಅಕಸ್ಮಾತ್ ಸಮೀಪದಲ್ಲಿ ಯಾವುದಾದ್ರೂ ಪ್ರಾಣಿ ಬಂತು ಅಂದ್ರೆ ಅದು ಎಳ್ಕೊಂಡ್ಬಿಡ್ತು. ಎಳ್ಕೊಂಡ್ಬಿಡ್ತು ಅಂತಂದ್ರೆ ಒಳಗೆ ಸ್ಟಾರ್ಟ್ ಡೈಜೆಷನ್ ಸ್ಟಾರ್ಟ್ ಆಗಿಬಿಡ್ತು, ಒಂದು ಒಳಗೆ ತಗೊಂಡ್ಬಿಡ್ತು. ಅಂದ್ರೆ ಬಿದ್ದಲ್ಲೇ ಬಿದ್ದಿದ್ರು ತಿನ್ನೋ ಕೆಲಸ ಮಾತ್ರ ಕರೆಕ್ಟ್ ಆಗಿ ಮಾಡ್ತು. ಅದನ್ನ ಜಡ ಬರುತ್ತಾ ಅಂತ ಹೆಂಗ್ ಕರಿತೀರಪ್ಪ ನೀವು? ಅದು ಜಡ ಅಲ್ಲ. ಸೊ ಎಲ್ಲೂ ಎಲ್ಲೆಲ್ಲಿಯೂ ಕೂಡ ಚೇತನವೂ ಇದೆ, ಕ್ರಿಯಾ ಇದೆ, ಎಲ್ಲೆಲ್ಲಿಯೂ ಕ್ರಿಯಾ ಇದೆ. ಆದ್ರೆ ನನ್ನಲ್ಲಿ ಯಾವ ಕ್ರಿಯೆ ಇಲ್ಲ. ನಿಷ್ಕ್ರಿಯ ನಿತ್ಯ, ನಿತ್ಯ ಶಬ್ದ ಹೇಗೆ ವ್ಯಾಖ್ಯಾನಿಸ್ತೀರಿ? ನಿತ್ಯ ಶಬ್ದವನ್ನ ಮೂರು ಕಾಲದಲ್ಲಿ ಬದಲಾಗದೇ ಇರುವಂತಹ ಸತ್ಯ. ಮೂರು ಕಾಲಗಳು ಯಾವುವು? ಭೂತ, ವರ್ತಮಾನ, ಭವಿಷ್ಯತ್ತು. ಅಂದ್ರೆ ಅರ್ಥ, ನಾನು ಮುಂಚೆ ಇದ್ದಿದ್ದಿಲ್ಲ ಅಂತ ಇಲ್ಲ, ನಾನು ನಂತರ ಇರುವುದಿಲ್ಲ ಅಂತ ಇಲ್ಲ. ಈ ಸದ್ಯ ನಾನು ಇದ್ದೇನೆ, ಅದು ನನ್ನ ಇರುವಿಕೆ. ಇದು ನಿತ್ಯವಾದ ಇರುವಿಕೆ. ನಿತ್ಯ ನಿರ್ವಿಕಲ್ಪ, ನಿರ್ಗತ ವಿಕಲ್ಪ. ವಿಕಲ್ಪ ಅಂದ್ರೆ ಏನು? ವಿಕಲ್ಪ ಅಂದ್ರೆ ಏನು? ಆ ಬದಲಾವಣೆಗಳನ್ನು ನೀವು ಶಾಸ್ತ್ರೀಯವಾಗಿ ಹೇಗೆ ತೋರಿಸ್ತೀರಿ? ಸಂದೇಹ, ಸಂಶಯ ಇವು ವಿಕಲ್ಪಗಳು. ಸಂದೇಹ ಸಂಶಯಗಳು ನಮ್ಮಲ್ಲಿ ನೋಡು ಒಳಮೂಡ್ತವೆ, ನಮ್ಮ ಒಳಗೇನು ಒಡಮೂಡ್ತವೆ, ಇವು ವಿಕಲ್ಪಗಳು ಅನ್ಕೋತವೆ. ಈ ವಿಕಲ್ಪಗಳು ನನ್ನಲ್ಲಿ ಇಲ್ಲ ಹೇಳಿ. ವಿಕಲ್ಪಗಳು ಯಾರ ಧರ್ಮ? ಕರೆಕ್ಟ್. ವಿಕಲ್ಪಗಳು ಯಾರ ಧರ್ಮ? ಮನಸ್ಸಿನ ಧರ್ಮ. ಮನಸ್ಸಿನಾಗ ಯಾಕೆ ಹಂಗೆ ಯಾಕೆ ಹಿಂಗಿದ್ರೆ ಇರ್ಬೋದು, ಹಿಂಗಿದ್ರೆ ಇರ್ಬೋದು, ಹಾಗಿರ್ಲಿಕ್ಕಿಲ್ಲ, ಹೀಗಿರ್ಲಿಕ್ಕಿಲ್ಲ, ಇಲ್ಲ ಬರೀ ಸಂದೇಹ ಸಂಶಯಗಳು, ಅಹುದು ಬಹುದುಗಳ ಸಂದೇಹ ಸಂಶಯಗಳು, ಪ್ರಶ್ನೆಗಳು ಇವುಗಳು ಬರ್ತಾ ಬೇಕಾದ ಇವಷ್ಟು ಸೇರಿಕೊಂಡು ವಿಕಲ್ಪಗಳು ಅನ್ಸ್ಕೊಳ್ತವೆ. ಈ ವಿಕಲ್ಪಗಳು ನನ್ನ ಬಗ್ಗೆ ನನಗೆ ನನ್ನಲ್ಲಿ ಇಲ್ಲ, ಇನ್ನೊಂದರ ವಿಷಯದಲ್ಲೂ ಇಲ್ಲ, ನನಗೆ ಇನ್ನೊಂದರ ವಿಷಯದಲ್ಲೂ ಸಂದೇಹ ಸಂಶಯ ಸಂಕಲ್ಪ ವಿಕಲ್ಪಗಳು ಇಲ್ಲ ಹೇಳಿ. ಇನ್ನೊಂದು ವಿಷಯದಲ್ಲಿ ನನಗೆ ಯಾಕಿಲ್ಲ? ನನ್ನ ಹೊರತುಪಡಿಸಿ ಇನ್ನೊಂದು ಅನ್ನೋದು ಯಾವ್ದು ಇಲ್ವೇ ಇಲ್ಲ. ಬೆಳಿಗ್ಗೆ ಅಭ್ಯಾಸ ಮಾಡಿದ್ವಿ, ಆತ್ಮನನ್ನ ಹೊರತುಪಡಿಸಿ ಇನ್ನೊಂದು ಏನನ್ನೂ ಜ್ಞಾನಿಯು ಕಾಣುವುದೇ ಇಲ್ಲ. ಅದ್ರಿಂದ ಬ್ರಹ್ಮಾರ್ಪಣ ಬ್ರಹ್ಮಾವಿಗೆ ಹೌದಾ? ಅದಕ್ಕಣ ನನ್ನಲ್ಲಿ ನಿರ್ವಿಕಲ್ಪ ನಿರಂಜನ. ಅಂಜನ ಅಂದ್ರೆ ಅಂಟು ಅಂಟ್ಕೊಳು. ನಿರ್ಗತ ಅಂಜನ ಅಂಟಿಕೊಳ್ಳುವಿಕೆ ಇಲ್ಲ. ಒಳ್ಳೆಯದು ಕೆಟ್ಟದು ಪಾಪ ಪುಣ್ಯ ಧರ್ಮ ಅಧರ್ಮ ಇವು ಹಾವುಗಳಿಗೂ ನಾನು ಅಂಟೋದಿಲ್ಲ. ನಿರಂಜನ ನಿರ್ವಿಕಾರ, ನಿರ್ವಿಕಾರ ಇವನಿದ್ದಾನೆ. ಮೂರಡಿ ಎರಡಂಗುಲ ಇವನು ಎತ್ತರ ಇರೋದೇ ಮೂರಡಿ ಎರಡಂಗುಲ. ಇವನು ದುಡಿತಾನೆ 70,000 ರೂಪಾಯಿ ಒಂದು ತಿಂಗಳಿಗೆ ದುಡಿತಾನೆ. ಇವನ ಹೆಸರು ನಿರಂಜನ್. ಇವನಿಗೇನು ಅಂಟೋದಿರ್ಬೋದಪ್ಪ? ಈಗ ಇವನಿರೋದು ಮೂರಡಿ, ಯಾರಾದರೂ ಹೋಗುವಾಗ ಎತ್ಕೊಂಡು ಪಕ್ಕಟ್ ಹಾಕೊಂಡು ಹೋಗ್ಬೋದು. ಹೌದು, ನಾನು ಅವನನ್ನು ನೋಡ್ತಾ ಇದ್ದೆ 20-30 ವರ್ಷ, 20-30 ವರ್ಷದಿಂದ ನೋಡ್ತಾ ಇದ್ದೆ. ಬಳಗಿ ಕ್ಯಾಂಪ್ನಿಂದ ಅವನನ್ನು ನೋಡ್ತಾ ಇದ್ದೆ. ಅವನ ಹೆಸರು ನಿರಂಜನ್. ಈಗ ಅವನಿಗೆ ಯಾವ ಅಂಟಿರ್ಲಿಕ್ಕೆ ಸಾಧ್ಯ? ಹೆಸರಿಗೆ ತಕ್ಕಂತೆ ಕರೆಕ್ಟ್ ಆಗಿ ನಿರಂಜನ ಇಲ್ಲ. ಅವನ ರೂಮ್ ಬಿಟ್ಟು ಹೊರಗೆ ಬರುದಿಲ್ಲ. ಯಾಕಂತ ಕೇಳಿದನು ಕೇಳಿ, ಅವನ ರೂಮ್ ಬಿಟ್ಟು ಹೊರಗೆ ಬರುದಿಲ್ಲ ಯಾಕಂದ್ರೆ ಅವನಿಗೆ ಮದುವೆ ಮಾಡ್ಕೋಬೇಕು ಅನ್ನೋ ಹುಚ್ಚು ಬಹಳ. ಮೂರಡಿ ಮನುಷ್ಯನಿಗೆ ಯಾರು ಹೆಣ್ಣು ಕೊಡ್ತಾರೆ? ಸೊ ನಿರಂಜನನು ಏನು ಅಂಜನನು? ಡಿಲೀಟ್ ಮಾಡ್ಬಿಡಿ ಭಾಗ, ಡಿಲೀಟ್. ಸುಚರಿತ ಮಗ, ಮೈಸೂರು ಸುಚರಿತ. ನಿರಂಜನ ನನಗೆ ಯಾವಾಗ ನೆನಪಾಗ್ತದೆ? ನಿರಂಜನ ಶಬ್ದ ಬಂದ ಕೂಡಲೇ ಎದುರಿಗೆ ಬಂದಿದ್ದ ಪ್ರಧಾನ. ಅವನಿಗೊಂದು ಅಂಟು. ಏನಂಟು? ನನ್ನ ಮದುವೆ ಆಗಲಿಲ್ಲ, ನನ್ನ ಮದುವೆ ಆಗಲಿಲ್ಲ, ನಮ್ಮ ಅಮ್ಮ ಪ್ರಯತ್ನ ಮಾಡಲಿಲ್ಲ, ನಮ್ಮ ಅಕ್ಕ ಪ್ರಯತ್ನ ಮಾಡಲಿಲ್ಲ, ಅಂದ್ರೆ ಇಬ್ರು ಕೂಡಿ ನನ್ನ ಮದುವೆ ಮಾಡಲೇ ಇಲ್ಲ. ಇವ್ರು ತಲೆ ತಲೆ ಹುಡುಕೋತಾರೆ ಎಲ್ಲಿಂದ ತಂದ್ಕೊಡೋಣ ಮರೆ. ನಿರಂಜನ ಅಂದ್ರೆ ಅಂಜನ ಅಂದ್ರೆ ಅಂಟು. ನಿರ್ಗತ ಅಂಜನ ನಿರಂಜನ ಅಂಟು ರಹಿತ, ಯಾವುದಕ್ಕೂ ಅಂಟುಕೊಳ್ಳೋದಿಲ್ಲ. ನಿರ್ವಿಕಾರ ವಿಕಾರರಹಿತನು, ನಿರಾಕಾರ ಉಪಾಧಿಗಳೇ ಇಲ್ಲದಿದ್ದರಿಂದಾಗಿ ಉಪಾಧಿಗಳು ಇದ್ದರೆ ವಿಕಾರಗಳು ಇರ್ತವೆ. ಉಪಾಧಿ ಅಂದ್ರೆ ಏನು? ಆಕಾರ. ನಾನು ನಿರಾಕಾರ, ಹೀಗಾಗಿ ನನ್ನಲ್ಲಿ ಉಪಾಧಿಗಳಿಲ್ಲ, ಆದ್ದರಿಂದ ನಿರ್ವಿಕಾರ. ನಿರ್ವಿಕಾರ ನಿರಾಕಾರ ಒಂದು ಶಬ್ದನೂ ಕೂಡ ಧ್ಯಾನದಲ್ಲಿ ನಿಮಗೆ ಸ್ವರೂಪದಲ್ಲಿ ನಿಲ್ಲಿಸಿಬಿಡ್ತವೆ. ನಿತ್ಯ ಮುಕ್ತ ಅಸ್ಮಿ, ನಿರ್ಮಲ ಮಲರಹಿತನಾದ ಮುಕ್ತನೇ ನಾನಿದ್ದೇನೆ, ನನಗೆ ಬಂಧನಗಳು ಹಾಗೇ ಇಲ್ಲ, ಅಂತಹ ಮುಕ್ತ ಸ್ಥಿತಿಯೇ ನನ್ನದು. ಅಹಮಾಕಾಶವತ್ ಸರ್ವಂ ಬಹಿರಂತರ್ಗತೋಚ್ಯುತ ಸದಾ ಸರ್ವಸಮಶುದ್ಧ ನಿಸ್ಸಂಗೋ ನಿರ್ಮಲೋಚಲ. ಅಹಮಾಕಾಶವತ್ ಸರ್ವಂ ಬಹಿರಂತರ್ಗತೋಚ್ಯುತ ಸದಾ ಸರ್ವಸಮಶುದ್ಧ ನಿಸ್ಸಂಗೋ ನಿರ್ಮಲೋಚಲ. ಅಹಂ ಆಕಾಶವತ್ ಬಹಿಹಿ ಅಂತರ್ಗತ ಸರ್ವಂ ಅಚ್ಯುತ. ಬಹಿಹಿ ಅಂತಃ ಗತಃ, ಬಹಿಹಿ ಅಂತಃ ಗತಃ ಅಚ್ಯುತಃ ಅಹಂ. ನಾನು ಯಾರು? ಅಚ್ಯುತ, ಚ್ಯುತಿರಹಿತನಾದರೂ ಅಚ್ಯುತ. ಯಾರಲ್ಲಿ ಚ್ಯುತಿ ಇಲ್ಲ, ತುಂಡುತನ, ತುಂಡಾಗುವಿಕೆ, ಫ್ಯಾಕ್ಟರ್ ಟು ಡಿಸ್ಕನೆಕ್ಟ್. ಐ ಡೋಂಟ್ ಹ್ಯಾವ್ ಎನಿ ಫ್ಯಾಕ್ಟರ್ಸ್ ದಟ್ ಕ್ಯಾನ್ ಡಿಸ್ಕನೆಕ್ಟ್ ಮೀ. ಐ ಆಮ್ ಎವರ್ ಕನೆಕ್ಟೆಡ್, 24/7 ಕನೆಕ್ಟೆಡ್. ಎಲ್ಲೆಲ್ಲಿ? ಒಳಗೆ, ಅಂತಃ, ಬಹಿ, ಅಂತರ್ಗತ. ಅಚ್ಯುತ. ಇದಕ್ಕೊಂದು ಉದಾಹರಣೆ. ಏನು ಉದಾಹರಣೆ? ಆಕಾಶವತ್, ಆಕಾಶವು ಅನ್ಕನೆಕ್ಟೆಡ್ ಆಗೋ ಸಾಧ್ಯತೆನೇ ಇಲ್ಲ. ಅದಕ್ಕೆ ಇರುವ ಲಾಜಿಕ್ ಒಂದೇ, ಆಕಾಶಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ಯಾವುದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ, ಅದು ಡಿಸ್ಕನೆಕ್ಟ್ ಆಗುವುದಿಲ್ಲ, ಅದು ತುಂಡಾಗುವುದಿಲ್ಲ, ಅದು ಯಾವಾಗಲೂ ಕನೆಕ್ಟೆಡೇ ಇರ್ತದೆ. ನನ್ನ ಬೆರಳು ಇಲ್ಲಿಂದ ಇಲ್ಲಿವರೆಗೂ ಮೂವ್ ಆಗಬಹುದು, ಆದ್ರೆ ಆಕಾಶ ಇಲ್ಲಿಂದ ಇಲ್ಲಿವರೆಗೂ ಮೂವ್ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಅಯ್ಯೋ, ಈ ಆಕಾಶ ಇಲ್ಲಿಗೆ ಮೂವ್ ಆಗಬೇಕಾದ್ರೆ ಇದು ಆಕಾಶ ಇರಬಾರ್ದು, ಅವಾಗ ಮಾತ್ರ ಮೂವ್ ಆಗ್ತದೆ. ನನ್ನ ಬೆರಳು ಇಲ್ಲಿಂದ ಇಲ್ಲಿ ಯಾಕೆ ಮೂವ್ ಆಗ್ತದೆ? ಇಲ್ಲಿ ಬೆರಳು ಇದ್ದಿದ್ದಲ್ಲ, ಇಲ್ಲಿಟ್ಟು ಬೆರಳು, ಅದನ್ನು ಇಲ್ಲಿಂದ ಇಲ್ಲಿ ಮೂವ್ ಆಯ್ತು. ಆಕಾಶವು ಎಲ್ಲೆಲ್ಲಿ ಇರೋದ್ರಿಂದ ಅದು ಮೂವ್ ಆಗಬೇಕಾಗಿ ಇಲ್ಲ. ಅಹಂ ಆಕಾಶವತ್, ಆಕಾಶದಂತೆ ನಾನು ಒಳಗೂ ಹೊರಗೂ ಎಲ್ಲೆಲ್ಲಿಯೂ ತುಂಬಿಕೊಂಡಿರುವಂತಹ ಚ್ಯುತಿ ಇಲ್ಲದೆ ಇದ್ದಂತಹ ಅಚ್ಯುತನೇ ನಾನಾಗಿದ್ದೇನೆ. ಕಮಾನ್, ಆ ಧ್ಯಾನದ ಆ ಸ್ಥಿತಿಯಲ್ಲಿ ಅಹಂ ಅಚ್ಯುತ ಅಸ್ಮಿ, ಅಹಂ ಅಚ್ಯುತ ಅಸ್ಮಿ, ಅಹಂ ಅಚ್ಯುತ ಅಸ್ಮಿ. ಲೆಟ್ ಯು ಸೀ ದಟ್. ಅದು ಸ್ಪಷ್ಟವಾಗಿ ನಮ್ಮ ಬುದ್ಧಿ ಗುಹೆಗೆ ಅದು ಸ್ಪಷ್ಟವಾಗಿ ಲಭ್ಯವಾಗಬೇಕು. ಎಲ್ಲೆಲ್ಲಿಯೂ ನಾನು ಇದ್ದರಿಂದಾಗಿ ಸದಾ ಸರ್ವಸಮಃ, ಎಲ್ಲಿಯೂ ನಾನೇ ಇದ್ದೇನೆ ಅಂದ್ರೆ ಒಬ್ಬರ ಮೇಲೆ ಒಬ್ಬರ ಕೆಳಗೆ ನೋಡುವ ಅವಶ್ಯಕತೆ ಬೀಳೋದಿಲ್ಲ. ಒಬ್ಬರನ್ನ ಮೇಲೆ ಒಬ್ಬರನ್ನ ಕೆಳಗೆ ಅಂತ ನಾನು ಯಾಕೆ ನೋಡ್ತೇನೆ ಅಂತಂದ್ರೆ ಅವನೇ ಬೇರೆ ಇವನೇ ಬೇರೆ ಇಲ್ಲ, ನಾನು ಎಲ್ಲರಲ್ಲಿ ಒಂದೇ ಆಗಿರೋದ್ರಿಂದ ನಾನು ಬೇರೆ ಬೇರೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಸರ್ವ ಸಮ ಶುದ್ಧ ನಿಸ್ಸಂಗ, ಯಾರಲ್ಲಿಯೂ ನನಗೆ ಸಂಗ ಇಲ್ಲ. ನಿರ್ಮಲ ಮಲರಹಿತನಾಗಿದ್ದೇನೆ. ಅಚಲ ಚಲನರಹಿತನಾಗಿದ್ದೇನೆ. ಕೈದಾಟ ಇಲ್ಲ, ಕೂಟಸ್ಥೋಸ್ಮಿ ನಾನು ಕೂಟಸ್ಥನಾಗಿದ್ದೇನೆ ಅನ್ನುವ ಸ್ಪಷ್ಟತೆ ನನ್ನ ಬಗ್ಗೆ. ನಿತ್ಯ ಶುದ್ಧ ವಿಮುಕ್ತೈಕಂ ಅಖಂಡಾನಂದಮದ್ವಯಂ ಸತ್ಯಂ ಜ್ಞಾನಮನಂತಂ ಯತ್ ಪರಂ ಬ್ರಹ್ಮಾಹಮೇವ ತತ್. ನಿತ್ಯ ಶುದ್ಧ ವಿಮುಕ್ತೈಕಂ ಅಖಂಡಾನಂದಮದ್ವಯಂ ಸತ್ಯಂ ಜ್ಞಾನಮನಂತಂ ಯತ್ ಪರಂ ಬ್ರಹ್ಮಾಹಮೇವ ತತ್. ಅಹಂ ನಿತ್ಯ ಶುದ್ಧ ವಿಮುಕ್ತೈಕಂ ಅಖಂಡ, ಅಲ್ಲ ಮೂ ಬೇಡ, ಮೂ ಬೇಡ ರೀ. ಏಕಮೂ ಅದೇ ನಿಮ್ ತೆಲುಗು ಏನದು? ಏಕೇಮೂ ತೆಲುಗು ಅಲ್ಲದು. ಇಂಟು ಕರೆಕ್ಷನ್ ಆಗಿರುತ್ತದೆ. ಅಖಂಡಂ ಆನಂದಂ ಅದ್ವಯಂ ಸತ್ಯಂ ಜ್ಞಾನಂ ಅನಂತಂ ಯತ್ ಪರಂ ಬ್ರಹ್ಮ. ಓಕೆ, ಓಂ ಓಂ ಓಂ. ನಾಳೆ ಕ್ಲಾಸಸ್ ಮುಗಿತಾವೆ ಅಂತಂದ್ರೆ ಒಂದು ದಿವಸ ಮುಂಚೆ ಯಾಕೆ ಅದ್ರ ಮುಖ ಸಪ್ಪೆ ಆಗ್ಬೇಕದು? ನೋಡ್ರಿ, ನಾ ಹಂಗೆಂದು ಮಾಡುದಿಲ್ಲ. ಲಾಸ್ಟ್ ಮಿನಿಟ್ ತನಕ ಕ್ಲಾಸ್ ಲೈವ್ ಆಗಿ ಮಾಡ್ತಿರ್ತೀನಿ. ಅದೇನಪ್ಪ ಮುಖ ಹಿಂಗೆ ಮಾಡ್ಬಿಡ್ತೀರಿ? ಲೈವ್ ಆಗಿ ಟೈರ್ಡ್ ಆಗಿರ್ತಾರೆ ಬೇಕಾದ್ರೆ ಇನ್ನೊಂದ್ಸಲ ರೆಸ್ಟ್ ಮಾಡಿಸ್ತೇನೆ ಬೇಕಾದ್ರೆ. ಈಗಾಗಲೇ ಸಾಕಷ್ಟು ರೆಸ್ಟ್ ಕೊಟ್ಟಿದ್ದೀನಿ.